ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೇವರಾಜರಸು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರೂ ಆದ ಡಾಕ್ಟರ್ ಎಂ ಚಂದ್ರಪ್ಪನವರ ಸುಪುತ್ರರು ಯುವ ನಾಯಕರು ದೇವರಾಜರಸು ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆದ ಶ್ರೀಯುತ ಎಂಸಿ ರಘುಚಂದ್ರನ್ ಅವರಿಗೆ ಜನ್ಮದಿನಾಚರಣೆಯ ಶುಭ ಸಂದರ್ಭದ ಶುಭಾಶಯಗಳು. ಶುಭ ಕೋರುತ್ತಿರುವವರು ದೇವರಾಜರಸು ಶಿಕ್ಷಣ ಸಂಸ್ಥೆ ಚಿತ್ರದುರ್ಗ ಹಾಗೂ ಶ್ರೀಯುತ ಎಂಸಿ ರಘುಚಂದ್ರನ್ ಅಭಿಮಾನಿ ಬಳಗ ಹಾಗೂ ಬಂಧು ಮಿತ್ರರು. ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ಬೆಳಕೋ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಅಜ್ಜ ಅಜ್ಜಿ ಮನೆಯಲ್ಲಿ ಬೇಸಿಗೆ ಶಿಬಿರ, ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಅಜ್ಜ ಅಜ್ಜಿ ಮನೆಯಲ್ಲಿ ಬೇಸಿಗೆ ಶಿಬಿರ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಏನ್ ಜಯ, ಕೆಲ್ಸ ಬಕ್ಸೆ ಎಲ್ಲ ಮುಗಿತೇನವ್ವ? ಏ, ಅದೆಲ್ಲಿ ಮುಗ್ದತ್ ನನ್ನವ್ವ? ಅದು ಮುಗಿಯೋದೊಂದೇ ಸಾರಿ ನೋಡು, ನಾವು ಮುಗಿದ ಮೇಲೆ ಕಣವ. ಅದ್ಯಾಕ ಹಂಗಂದಿಯ ಬಿಡ್ಜಯಮ್ಮ, ಅಂತದೇನ್ ಬಂದಿರದೀಗ? ಮನುಷ್ಯ ಅಂದ್ಮೇಲೆ ಬದುಕು ಬಾಳು ಇದ್ದಿದ್ದೇಯ, ಅದ್ರಲ್ಲೂ ರೈತಾಪಿ ಅಂದ್ಮೇಲೆ ಇನ್ನೂ ಹೊಸಿ ಜಾಸ್ತಿ ದುಡಿಬೇಕು ಅಷ್ಟೇಯ. ದುಡಿದೇವ್ ಹೇಳ್ಗಂಗ, ನಾಕ್ ಕಾಸು ಹುಟ್ಟಿ ಹೊಟ್ಟೆ ಪಾಡಿಗೆ ಒಂದು ಮಾರ್ಗ ಆಯ್ತು ಅಂದ್ರೆ ದುಡಿಯಕ್ಕೇನು ಬಂದಿರೋದು ಬ್ಯಾನಿ ಅಂದ್ರೆ ಟೆನ್ಷನ್ ಇಲ್ದಂಗೆ ಕೆಲ್ಸ ಮಾಡ್ಬೇಕು ನೋಡು. ಒಳ್ಳೆ ಮಾತ ಹೇಳ್ದೆ ನೋಡ್ಗವ್ರ, ಕೂತ್ಕೊಂಡು ತಿಂದ್ರೆ ಕುಡಿಕೆ ಒಂದು ಸಾಲದು ಅಂತ ಮಾತೇ ಇಲ್ವಾ? ದುಡ್ಡಿಗೇನವ ದುಡಿಬೇಕು, ದುಡಿತಾನೇ ಇರ್ಬೇಕು. ಇರುವೆ ಅಕ್ಕಿ ಅಂತವೇ ಆ ಪಾಟು ಚಟುವಟಿಕೆಯಿಂದ ಬದುಕು ಸಾಗಿಸ್ತವೆ ಅಂದ್ರೆ ನಮ್ಗೆ ನಿಮ್ಗೆ ಆಗಿರೋದೆ ದಾಡಿ. ಹಾಗೋ ನೋಡಿ ನಮ್ ಶಿವಣ್ಣ, ಅದು ಎತ್ತಲೋ ಹೋಗಿ ಒಂದ್ ವಾರದ ಮೇಲಾಗಿತ್ತು, ಇವತ್ತು ವರ್ಷನೂ ಆಗ್ತಾ ಐತೆ. ಬಾ ಶಿವಣ್ಣ, ಚೆನ್ನಾಗಿದೇನಪ್ಪ? ಅಯ್ಯೋ ಏನ್ ಚಂದ ಏನ ಕಣವ, ನೆನ್ಪಿಸ್ಕೊಂಡ್ರೆ ಕಳೆದ ಹೋದ ದಿನಗಳೇ ಚೆನ್ನಾಗಿದ್ವು ಅನ್ಸುತ್ತೆ. ಬತ್ತ ಬತ್ತ ಕಾಲಸ್ಥಿತಿ ಚೆನ್ನಾಗಿಲ್ಲ ಅನ್ಸುತ್ತೆ? ಅದೇನ್ ಮಾತು ಬಿಡು ನನ್ನಪ್ಪನೆ, ಇದ್ದಿದ್ರಲ್ಲೇ ಹೆಂಗೋ ಅನುಸರಿಸ್ಕೊಂಡು ಹೋಗದಪ್ಪ. ಕೊರಪ್ತಾ ಕುತ್ಕೊಂಡ್ರೆ ಆದಾದ ಕಾಲ ಹಿಂಗೆ ಇರಲ್ಲ, ಒಳ್ಳೆ ದಿನ ಬರ್ಲೇಬೇಕು. ಅಷ್ಟಕ್ಕೂ ಅದೇನಪ್ಪ ಅಂತದ್ ನಿನಗಾಗಿರೋದು? ಅದೆಲ್ಲೋಗಿದ್ದೋ, ಯಾವಾಗ ಬಂದೋ ಏನೋ ಒಂದು ಕಾಣೆ ಕಣಪ್ಪ ನೀನು. ಏನೋ ಮನಸ್ಸಿನ ಬ್ಯಾಸರಕ್ಕೆ ಶಿವಣ್ಣ. ಹಂಗಂದ್ರೆ ನೀವು ಅದನ್ನೇ ದೊಡ್ಡದು ಮಾಡ್ಕೊಂಡು ಕುಂತಿದ್ದೀರಾ? ನಮ್ ಶಿವಣ್ಣ ಅಂದ್ರೆ ಏನವ, ಉತ್ಸಾಹದ ಚೆಲುಮೆ ಇದ್ದಂಗೆ. ಪಟ್ಟಣದಿಂದ ನನ್ನ ಮಗ ಸೊಸೆ ಫೋನ್ ಮಾಡಿದ್ರು ಅಂತ ಹೋಗಿದ್ದೆ. ನಮ್ಮ ಮೊಮ್ಮಕ್ಕಳು ಇಬ್ರಿಗೂ ಪರೀಕ್ಷೆ ಮುಗಿದು ರಜಾ ಬಂತು, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲೋಗಿ ನೋಡಿದ್ರೆ ಮಕ್ಕಳಿಬ್ರು ಒಂಥರ ಮಂಕಾಕುಂತವೆ. 100 ಮಾತಾಡಿಸಿದ್ರೆ ಒಂದು ಮಾತು ಆಡಲ್ಲ. ಪರೀಕ್ಷೆಗೆ ಓದಿ ಸುಸ್ತಾಗಿದವೋ ಏನೋ ಅದಕ್ಕೆ ಹಂಗೆ ಮಾಡಿರ್ತವೆ. ಏ, ಪರೀಕ್ಷೆ ಮುಗಿದ್ಮೇಲೆ ಆರಾಮಾಗಬೇಕು ತಾನೆ, ಅದು ಬಿಟ್ಟು ಮಂಕಾದ್ರೆ ಹಂಗೆ ಅಂತೀನಿ. ಪರೀಕ್ಷೆ ಮುಗಿದ್ರೇನೋ ಅದೇನೋ ಹೋಮ್ ವರ್ಕು ಪ್ರಾಜೆಕ್ಟು ಅಂತ 101 ಕಾಯ್ಕೊಂಡು ಕುಂತಿರ್ತವೆ. ಹೌದು ಕಣ್ ಹೇಳು, ಮಕ್ಕಳಿಗೆ ಒಂದಿಷ್ಟು ಪುರ್ಸತ್ ಬೇಡವಾ? ಹೇಯ್, ಅದೇನು ಶೀಮಿಗಿಲ್ಲ ದೋದೋದೋ ಕಾಣೆ ಕಣವ. ನೀನ್ ಸರಿಯಾಗಿ ಹೇಳ್ದೆ ಕಣಣ, ಇದು ನಮ್ ಕಾಲ ಅಲ್ಲ ಕಣಪ್ಪ, ಕಂಪ್ಯೂಟರ್ ಯುಗ, ಎಲ್ಲಾದ್ರಲ್ಲೂ ಸ್ಪರ್ಧೆ ಜಾಸ್ತಿ. ನಮ್ಮ ಕಾಲಕ್ಕೆ ಪರೀಕ್ಷೆಯಲ್ಲಿ 35 ಮಾರ್ಕ್ಸ್ ಬಂದು ಪಾಸ್ ಆದ್ರೆ ಅದೇ ದೊಡ್ಡ ಡಿಗ್ರಿ ಇದ್ದಂಗೆ. ಈಗೆಲ್ಲವ 100 ಬರ್ಬೇಕು, 100 ಜಾಸ್ತಿ ಬಂದ್ರೆ ಇನ್ನೂ ಒಳ್ಳೇದೇ ಅನ್ನೋ ಕಾಲ ಕಣವ ಇದು. ಏನ್ ಶಿಕ್ಷಣವೋ ಏನೋ, ಓದೋದು ಮಾರ್ಕ್ಸ್ ತಗೊಳೋದು ಇದೊಂದೇ ಬದುಕು. ಎಲ್ಲರೂ ಸ್ಪರ್ಧೆಗೆ ಬಿದ್ದರಂಗೆ ಓದಿ ಬರೆಯಕ್ಕೆ ನಿಂತಿರ್ತಾರೆ. ಇದರಲ್ಲಿ ಯಾವ್ದು ಸರಿಯೋ ಯಾವ್ದು ತಪ್ಪು ಒಂದು ಗೊತ್ತಾಗಕ್ಕಿಲ್ಲ. ಬದುಕು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡೋದಾ? ಹಂಗೆ ಕಣವ್ ಆಗಿರೋದು. ಓದು ಓದು ಓದು, ಬರೀ ಬರೀ ಬರೀ, ಇದಿಷ್ಟೇ ಮಕ್ಕಳ ಜೀವನ. ಇದು ಬಿಟ್ರೆ ಫೋನ್ ಹೊತ್ಕೊಂಡು ಕೂತ್ಗ. ಈ ಸಮಾಜ ಎಲ್ಲಿಗೋಗಿ ಮುಟ್ಟುತ್ತೋ ಏನೋ. ಈಗಿನ ಮಕ್ಕಳು ಮನುಷ್ಯರ ಕೈಲಿ ಮಾತೇ ಆಡಲ್ಲ. ಹಿಂಗಾದ್ರೆ ಬರ್ತಾ ಬರ್ತಾ ಮಾತು ಮರ್ತೇ ಹೋಗುತ್ತೋ ಅಂತೀನಿ. ಯಾವುದನ್ನ ಬಳಸಲ್ವೋ ಅದು ಸ್ವತಃ ನಾಶವಾಗಿ ಹೋಗುತ್ತೆ ಅಂತ ವಿಜ್ಞಾನವೇ ಹೇಳುತ್ತೆ. ಕಾಲ ಕೆಟ್ಟು ಕಾಗೆ ರಾಗಿ ತಿಂತಂತೆ. ಶಾಲೆ ಓದು ಅನ್ನೋದು ಜೈಲ್ ಶಿಕ್ಷೆ ಅನ್ನಂಗೆ ಆಯ್ತು. ಯಾವ್ದಾದ್ರೇನು, ಎಲ್ಲಾದ್ರಲ್ಲೂ ಆಸಕ್ತಿ ಪ್ರೀತಿ ಅಕ್ರೆ ಇದ್ರೆ ತಾನೆ ಕಲಿಯೋಕೆ ತಿಳಿಯೋಕೆ ಸಾಧ್ಯ ಅಲ್ವಾ? ಮತ್ತೆ ರೈತ ಕಾರ್ಮಿಕ ನೌಕರ ಯಾರಾದ್ರೇನು, ಯಾವ ಕೆಲ್ಸ ಆದ್ರೇನು, ತಾನ್ ಮಾಡೋ ಕೆಲ್ಸ ಇಷ್ಟಪಟ್ಟು ಮಾಡ್ಬೇಕೆ ಹೊರತು ಕಷ್ಟಪಟ್ಟು ಮಾಡಬಾರ್ದು. ಪಾಪ ಮಕ್ಕಳಿಗೆ ಒಂದ್ ದಿವಸ ಕೂಡ ಪುರ್ಸೊತ್ ಇಲ್ದಂಗೆ ಓದು ಬರಿ ಅಂದ್ರೆ ಹೆಂಗ್ ಹೇಳಿ? ಅದ್ನೇ ಎಷ್ಟು ಅಂತ ಮಾತಾಡೋದು ಶಿವಣ್ಣ, ನಮ್ ಕಾಲಕ್ಕೆ ಹಂಗೆ ಈ ಕಾಲಕ್ಕೆ ಹಿಂಗೆ, ನಮ್ ಕೈಲಿ ಏನೈತೆ ಹೇಳು. ಏ ಅದು ಬಿಡ ಮರಯ್ಯ, ವಿಷಯ ಏನ್ ಹೇಳು, ನಿನಗೂ ಓದೋದಕ್ಕೂ ಸಂಬಂಧ ಏನಪ್ಪ ಹೇಳಪ್ಪ? ನಮ್ದೇ ನಮಗೆ ಆಸೆ ಒದ್ಕೊಳೋವಷ್ಟು ಐತಿ. ಶಾಲೆ ಮಕ್ಕಳ ವಿಷಯ ಕಟ್ಕೊಂಡು ಮಾತಾಡೋಕ್ಕೆ ಸಮಯ ಎಲ್ಲೈತಿ ಏಂತೀನಿ. ಅದ್ ಹಂಗಲ್ಲ ಕಣವ, ಆ ಮಕ್ಕಳಿಗೆ ಪರೀಕ್ಷೆ ಮುಗಿದು ಮಾರನೇ ದಿನನೇ ಅದೆಂತದೋ ಸುಮಾರು ಕ್ಯಾಂಪ್ ಅಂತೆ. ಆ ಕ್ಯಾಂಪ್ಗೆ ಹೋಗು ಅಂತ ತಂದೆ ತಾಯಿ ಕಾಟ, ಇವು ಹೋಗಕ್ಕಿಲ್ಲ ಅಂತ ಆಟ. ಏ ಅದು ಸುಮಾರು ಕ್ಯಾಂಪ್ ಅಲ್ಲ ಕಣಪ್ಪ, ಸಮ್ಮರ್ ಕ್ಯಾಂಪ್ ಅಂತ. ಹಂಗಂದ್ರೆ ಮಕ್ಕಳ ಬೇಸಿಗೆ ಶಿಬಿರ ಅಂತ. ಏ ರಜಾ ಕಾಲದಲ್ಲಿ ಮಕ್ಕಳು ಅಲ್ಲಿ ಇಲ್ಲಿ ಸಮಯ ಹಾಳು ಮಾಡ್ತವೆ, ಇನ್ನು ಏನಾರ ಕಲೀಲಿ ಅಂತ ಇದನ್ನ ಮಾಡ್ತಾರೆ ಕಣವ. ಹ್ಞೂ ಕಣ್ಜಯಮ್ಮ, ಮೊದ್ಲು ಅಲ್ಲೆಲ್ಲೋ ದೂರದ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದೆರಡು ಕಡೆ ನಡೀತಿತ್ತು, ಈಗ ಎಲ್ಲ ಕಡೆನೂ ಅದು ಮಾಮೂಲಾಗೈತೆ. ಅದೇನು ಹೇಳಿಯ ತಾಯಿ, ಇಡೀ ವರ್ಷ ಓದಿದ್ ಸಾಲದು ಅಂತ ಇದನ್ನು ಶುರು ಮಾಡಿದಾರೆ. ಅದರಲ್ಲೂ ಪೈಪೋಟಿ ಕಣವ, ನಾನು ಅದನ್ನ ಕಲಿಸ್ತೀನಿ, ನಾನು ಇದನ್ನ ಹೇಳ್ಕೊಡ್ತೀನಿ ಅಂತ ಭರ್ಜರಿ ಪ್ರಚಾರ ಮಾಡ್ತಾರೆ. ಮಕ್ಕಳು ವರ್ಷವೆಲ್ಲ ಓದಿ ಸ್ಥಳದಲ್ಲಿ ರಜದಲ್ಲೂ ಕಳಿಬೇಕು ಅಂದ್ರೆ ಬೇಜಾರೆ ಹೇಳು. ಕಣವ, ಅಲ್ಲೇ ಕಳಿಸ್ಬೇಕು ಅಂತ ಏನಿಲ್ಲ. ಊರು ಕಾಡು ತೋಟ ಹೊಲ ಕೆರೆ ಬೆಟ್ಟ ಗುಡ್ಡ ಎಲ್ಲ ಕಡೆ ಗುಡಾರ ಹೊಡ್ಕೊಂಡು ಪ್ರಾರಂಭ ಮಾಡ್ತಾರೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಸೇರಿಸ್ಬೋದು. ಒಬ್ಬೊಬ್ರದು ಒಂದೊಂದು ವಿಶೇಷ. ಚಿತ್ರ ಬರೆಯೋದ್ ಕಲ್ಸರ್ ಒಬ್ರು, ಹಾಡ್ ಕಲ್ಸರ್ ಒಬ್ರು, ಕೊಂಬೆ ಮಾಡೋದ್ ಕಲ್ಸರ್ ಮತ್ತೊಬ್ರು, ಈಜ್ ಕಲ್ಸರ್ ಇನ್ನೊಬ್ರು, ಡ್ಯಾನ್ಸ್ ಕರಾಟೆ ಬೆಟ್ಟ ಹತ್ತದು ನಾಟಕ ಆಡೋದು ಕಂಪ್ಯೂಟರ್ ಕಲಿಯೋದು, ಓ ಒಂದಾ ಎರಡ ಅಲ್ವಾ? ಮತ್ತೆ ಇದ್ರಲ್ಲಿ ತಪ್ಪೇನಂತ ಕಾಣ್ತಾ ಇಲ್ವೇ? ನಾವೇ ಇಲ್ಲದ್ದು ಮಾತಾಡ್ತಾ ಇದ್ದೀವೋ ಏನಪ್ಪ? ನಂಗೂ ಹಂಗೇ ಅನ್ಸುತ್ತಪ್ಪ. ಇದೆಲ್ಲ ಕಲಿಯೋದು ಒಳ್ಳೇದೇ ತಾನೆ, ಇದ್ರಲ್ಲಿ ಕಲಿಬಾರ್ದು ಯಾವ್ದು ಕಾಣ್ತಾ ಇಲ್ಲ. ಯಾಕೋ ನಮ್ ತಿಳುವಳಿಕೆನೇ ಸರಿಯಾಗಿಲ್ವೋ ಅನ್ನಿಸ್ತೈತಪ್ಪ ನನ್ಗೆ. ಕಲಿಯಕ್ಕೆ ಯಾರು ಬೇಡ ಅಂದರು, ಆದ್ರೆ ರಜಾ ಅಂತ ಕೊಡೋದು ಯಾಕಪ್ಪ? 3 ಸ್ಕೂಲ್ನಲ್ಲಿ ನಾ ಗೋಡೆ ಒಳಗೆ ಕೂತಿದ್ರೆ ಹೊರ ಜಗತ್ತು ನೋಡದ್ ಬೇಡವಾ? ಅದು ಸರಿ ಕಣ್ ಹೇಳು. ಬೀದಿ ಕೂಸ್ ಬೆಳೀತು, ಕ್ವಾಣೆ ಕೂಸ್ ಬೆಳೀತು ಅಂತ ಪುಸ್ತಕದ ಓದಿನ ಜೊತೆಗೆ ಬದುಕಿನ ಓದು ಕೂಡ ಬೇಕಲ್ಲ. ಹೌದು ಕಣ್ ಮಾರಾಯ, ಜೀವನ ಅಂದ್ರೆ ಬರೀ ಅಕ್ಷರ ಅಲ್ಲ, ಅದರಾಚೆಗೂ ಕಲಿಯೋದಿರುತ್ತೆ. ಶಾಲೆಗೆ ರಜಾ ಕೊಡಕ್ಕೆ ಇವೆಲ್ಲ ಕಾರಣ ಇರ್ತವೆ. ಹಿಂದೆಲ್ಲ ನೋಡು, ದಸರಾ ರಜಾ, ಬೇಸಿಗೆ ರಜಾ, ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂತ ಯನಾಡಿ ರಜೆ ಸಿಕ್ತದ್ರವ ನಮಗೆ. ಈಗಂತೂ ಒಂದು ವರ್ಷದ ಕ್ಲಾಸ್ ಮುಗಿದ ಮಾರನೇ ದಿನನೇ ಮುಂದಿನ ಕ್ಲಾಸು ಶುರು ಮಾಡ್ತಾರೆ. ಅದರಲ್ಲೂ ಹಾಸ್ಟ್ಲಲ್ಲಿರೋ ಮಕ್ಕಳು, ಅಪ್ಪ ಅವ್ವ ಅಜ್ಜ ಅಜ್ಜಿ ಅಕ್ಕ ಅಣ್ಣ ತಮ್ಮ ತಂಗಿ ನೆಂಟ್ರು ಇಷ್ಟ್ರು ಅಂತ ಯಾರ ಜೊತೆಗೂ ಇರಕ್ಕೆ ಸಮಯವೇ ಇಲ್ಲ. ಅದಕ್ಕೆ ಮತ್ತೆ ಒಂಟಿಯಾಗಿ ಬೆಳೆದ ಮಕ್ಕಳು ಅದನ್ನೇ ರೂಢಿ ಮಾಡ್ಕೊಳ್ತವೆ. ಹಿಂಗಾಗಿ ಇದೊಂಥರ ಮಾನಸಿಕ ಕಾಯಿಲೆಗೆ ಕಾರಣ ಆಗಿದೆಯಂತೆ. ನಮ್ಮ ಹುಡ್ಗ ರಜಾ ಸಿಕ್ಕಿದ್ರೆ ಮನೆಗ್ ಬರಲ್ಲ, ಏ ಹೋಗು ಅಲ್ಲಿಗೆ ಬಂದು ಏನ್ ಮಾಡೋಣ ಅಂತಾನೆ. ಆತಲ್ಲವ, ಹಿಂಗಾದ್ರೆ ಈಗ್ಲೇ ಈ ತರ ಆದ್ರೆ ಮುಂದೇನ್ ಕತೆ ಅಂತೀನಿ. ಅದಕ್ಕೆ ನಾವು ಕೂಡ ಆಗಾಗ್ಗೆ ಫೋನಲ್ಲಿ ಮಕ್ಕಳನ್ನ ಮಾತಾಡ್ಸೋದು, ಅವರನ್ನ ನೋಡ್ಕೊಂಬರಕ್ ಹೋಗಿ ಬರೋದು ಮಾಡ್ತಾ ಇರ್ಬೇಕು. ಈಗ ನೋಡು, ನನ್ನ ಮಗ ಸೊಸೆ ಇಬ್ರು ಕೆಲಸದಲ್ಲಿ ಇದ್ದಾರೆ, ಮಕ್ಕಳ ಜೊತೆ ಮಾತಾಡಕ್ಕೆ ಅವ್ರಿಗೆ ಸಮಯವೇ ಇಲ್ಲ. ಏನ್ ಮಾಡೋದು, ಇಬ್ರು ದುಡಿದ್ರೆ ಜೀವನ ಸಾಗೋದು ಅನ್ನೋ ಕಾಲ ಬಂದೈತೆ. ಇದೊಂಥರ ಬಿಡಿಸಲಾಗದ ಸಮಸ್ಯೆ. ಹಂಗಂತ ಬಿಡಂಗೂ ಇಲ್ಲ, ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಳಿಗೆ ರಜಾ ಸಿಕ್ಕಿದ್ರೆ ಏನ್ ಮಾಡೋದು ಅಂತ ಗೊತ್ತಾಗದೆ ಆ ಶಿಬ್ರ ಈ ಶಿಬ್ರ ಅಂತ ಸೇರಿಸಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಕಣವ. ಹಿಂಗಾಗೆ ಇಂಥ ಶಿಬಿರಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಜನಕ್ಕೂ ಬೇಕು ಇದು. ನಮ್ಮ ಕಾಲಕ್ಕೆ ರಜಾ ಬಂದ್ರೆ ಸೀದಾ ಅಜ್ಜ ಅಜ್ಜಿ ಇರೋ ಊರಿಗೆ ಹೋಗ್ತಾ ಇದ್ವಿ. ನಮ್ ಸಂಭ್ರಮ ಏನ್ ಹೇಳೋದಲ್ವಾ. ಅಲ್ಲಿ ಕೂಡ ಎಷ್ಟೊಂದು ಕಲಿತಾ ಇದ್ವಿ. ಹಸು ಕಾಯೋದು, ಕುರಿ ಮೇಯಿಸೋದು, ಹಾಲು ಕರಿಯೋದು ಮಾಡ್ತಿದ್ವಿ. ಏ ನನ್ನ ಕತೆ ಏನ್ ಹೇಳೋದು ಅಂತೀನಿ. ಮರ್ಕೋತಿ, ಕುಂಟೆಪಿಲ್ಲೆ, ತೂರ ಚೆಂಡು, ಕೋಲಾಟ, ಇನ್ನು ಎಷ್ಟು ಆಟ ಆಡ್ತಿದ್ವಪ್ಪ. ರಂಗೋಲಿ ಹಾಕೋದು, ಕಸೂತಿ ಹಾಕೋದು, ಕಣ್ಣು ಮುಚ್ಚಾಲೆ ಆಟ, ಟೋಪಿ ಆಟ, ಒಡ್ಚೋ ಕತೆ ಹೇಳೋದು, ಗಾದೆ ಹೇಳೋದು, ಅದೇನು ಒಂದ ಎರಡ, ಗೋಲಿ, ಬುಗುರಿ, ಮಾರ್ಕ, ಲಗೋರಿ, ಕಬಡ್ಡಿ, ಒಂಟೆ ಆಟ, ಈಜು ಕಲಿಯೋದು, ಅದು ಏನ್ ಹೇಳನ್ ಬಿಡು. ನಾನಂತೂ ನನ್ನ ಚಡ್ಡಿ ಎರಡು ಜೋಬ್ ತುಂಬನು, ಯಾವಾಗಲೂ ಗೋಲಿ ಬೆಂಕಿ ಪಟ್ಟನ್ ಮಾರ್ಕ ಇಟ್ಕೊಂಡು ನಾನೇ ಇಡೀ ಜಗತ್ನಲ್ಲಿ ದೊಡ್ಡ ಸಾವುಕಾರ ಅಂತಕೊಂಡಿದ್ದೆ. ನೋಡ್ತಾ ಇದ್ದೆ ಹೇಳಪ್ಪ, ಮುಖ ಮೈ ತೊಳೆದು ಎಷ್ಟು ದಿವಸ ಆಗಿರೋದು. ಮೂಗಲ್ಲಿ ಗೊಣ್ಣೆ ಸುರಿಸ್ಕೊಂಡು ಮ್ಯಾಕು ಕೆಳಕು ಸರ್ರ ಅಂತ ಎಳ್ಕೊಂಡು ನೋಡಬಾರ್ದು ಬಿಡು ಆ ವೇಷನ. ಏ ಬಿಡುಗೌರ, ಶಿವಣ್ಣ ಒಂದೇ ಅಲ್ಲ, ಬಂಡೆ ಮೇಲೆ ಜಾರುಗುಪ್ಪೆ ಆಡಿ ಆಡಿ ನಾನು ಬಟ್ಟೆನೆಲ್ಲ ಅರಿಬಾರ್ ಜಾಗದಲ್ಲೆಲ್ಲ ಅರ್ದು ಅದೊಂಥರ ಪೋಸ್ಟ್ ಡಬ್ಬ ಆಗಿರೋದು. ಏ ಆ ನೆನಪು ಈಗ ನೆನೆಸ್ಕೊಂಡ್ರೆ ಒಂಥರ ನಾಚಿಕೆ ಆಗುತ್ತವ ನನಗೆ. ಎಂತ ಸುಂದರ ನೆನಪುಗಳು ಅಲ್ವಾ. ಮತ್ತೆ ಮಕ್ಳ ತರ ಹಾಕ್ಬೇಕು ಅನ್ಸುತ್ತೆ. ತಲೆಗೆ ಮೈಗೆಲ್ಲ ಹಳ್ಳೆಣ್ಣೆ ಹಚ್ಚಿ ಬಿಸಿ ಬಿಸಿ ನೀರು ಹಾಕಿ ಎಣ್ಣೆ ಸ್ನಾನ ಮಾಡ್ಸರಲ್ಲ, ನಾವಂತೂ ಅವ್ರ ಕೈಗೆ ಸಿಗದಂತೆ ಕೊದ್ದು ಹೋಗ್ತಿದ್ವಿ ಕಣವ. ಈ ಗೌರಮ್ಮ ಒಂದ್ಸಾರಿ ಜಯಮ್ಮನ ಹೆಗಲ ಮೇಲೆ ಕಾಲಿಟ್ಟು ಸಣ್ಣದೊಂದು ತೆಂಗಿನ ಮರ ಹತ್ತಿದ್ದು ಗೊತ್ತಾ? ಅದೇನ್ ಹೇಳ್ತೀಯ ಬಿಡೋಣ, ಹತ್ತದೇನ ಹತ್ತು ಬಿಟ್ಟೆ. ಈ ಜಯಮ್ಮ ನನ್ನನ್ನ ಮರದ ಮೇಲೆ ಬಿಟ್ಟು ಮನೆಗೆ ಓಡೋಗ್ಬಿಡದ. ನನ್ನ ಕತೆ ಬೇಡ, ಹೆದರಿಕೆ ಆಗಿ ಎಲ್ಲಾ ಅಲ್ಲೇ ಮುಗ್ದಿತ್ತು. ಕೊನೆಗೆ ಯಾರೋ ಬಂದು ಇಳಿಸ್ಕೊಂಡ್ಬಿಟ್ರು. ಅಯ್ಯಯ್ಯೋ, ನಾನು ಒಂದ್ಸರಿ ಯಾರ್ದೋ ಮಾವಿನ ತೋಟದಲ್ಲಿ ಮಾವಿನಕಾಯಿ ಕಿತ್ತೆ ಅಂತ ಆ ತೋಟಕಾಯನ್ನು ಮರ ಕಟ್ಟಿ ಹಾಕ್ಬಿಟ್ಟಿದ್ದ. ಅಬ್ಬಬ್ಬಬ್ಬಾ, ಎಷ್ಟು ಮಜಾ ಇತ್ತು ಅಂತೀಯ. ಹೊಸ ಹೊಸ ಸ್ನೇಹಿತರ ಪರಿಚಯ ಆಗರು, ಬೇರೆಯದೇ ಆದ ಬದುಕನ್ನು ನೋಡುವ ಅವಕಾಶ ಸಿಕ್ತಿತ್ತು. ಅಲ್ಲಿ ಬರೀ ಆಟ ಓಟ ಊಟ ಅಷ್ಟೇ ಕಲಿತಿರ್ಲಿಲ್ಲ, ಜೀವನಕ್ಕೆ ಬೇಕಾದ ಅದೆಷ್ಟೋ ಪಾಠ ಕೂಡ ಕಲಿತಾ ಇದ್ವಿ. ಚಿಕ್ಕ ಪುಟ್ಟ ಉದ್ಯೋಗ ಕೂಡ ಕಲಿಯೋಕೆ ಸಾಧ್ಯ ಇತ್ತು. ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಡೋ ಕತೆ ಹಾಡು ಇವೆಲ್ಲ ಸಿಗ್ತಾ ಇತ್ತು. ಸಂಬಂಧಗಳ ಬೆಲೆ ಅಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು. ಅದಕ್ಕೆ ನೋಡು, ಆ ತಲೆಮಾರಿನ ಜನಕ್ಕೆ ಬಾವಣಿಕೆ ಜಾಸ್ತಿ. ಸತ್ಯ ಕಣವ, ಯಾರಾದ್ರೂ ಮನೆಗ್ ಬಂದ್ರೆ ಅವ್ರನ್ನ ಉಪಚಾರ ಮಾಡೋದು, ಸಣ್ಣ ಪುಟ್ಟ ಸಹಾಯ ಮಾಡೋದು, ಒಬ್ರಿಗೊಬ್ರು ಸಹಕರಿಸಿ ಕೆಲಸ ಮಾಡೋದು, ಇದೆಲ್ಲ ನಾವೆಲ್ಲ ಅಲ್ಲೇ ಕಲ್ತಿದ್ ನೋಡು. ಈಗಿನ ಮಕ್ಳಿಗೆ ಆ ಅವಕಾಶ ಇಲ್ಲ ಬಿಡು. ಏನಿದ್ರು ಮೊಬೈಲ್ ಅವರ ಪ್ರಪಂಚ. ದೊಡ್ಡರು ಸಣ್ಣ ಮಕ್ಳ ಕೈಗೆ ಮೊಬೈಲ್ ಕೊಟ್ಟು ತಾವು ಟಿವಿ ನೋಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮೊಮ್ಮಕ್ಕಳನ್ನ ರಜಕ್ಕೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ, ಅವ್ರ ಸಂತೋಷ ನೋಡಬೇಕು ನೀವು. ಅದೇನಜ್ಜಿ ಇದೇನಜ್ಜ ಅಂತ ಎಲ್ಲದನ್ನು ಕುತೂಹಲದಿಂದ ಕೇಳಿದ್ದೇ ಕೇಳಿದ್ದು. ಹಸಕರ ಹಿಡ್ಕೊಂಡು ಮೇವ್ ಹಾಕೋದು, ನೀರ್ ಕುಡ್ಸೋದು ಎಲ್ಲಾ ಮಾಡ್ತಾರೆ. ನೀನ್ ಒಳ್ಳೆ ಕೆಲ್ಸ ಮಾಡಿದೆ ಶಿವಣ್ಣ, ನಾನು ಕೂಡ ನಮ್ ಹುಡುಗರ್ನ ರಜಕ್ಕೆ ಹಳ್ಳಿಗೆ ಕರ್ಕೊಂಡ್ ಬರ್ತೀನಿ. ಹ್ಮ್ ಕಣವ, ನಾನು ಅಷ್ಟೇ. ಈ ಸರಿ ರಜಕ್ಕೆ ನನ್ನ ಮೊಮ್ಮಕ್ಕಳನ್ನು ಕೂಡ ಶಿವಣ್ಣಂಗೆ ನಾನು ನಮ್ಮನಿಗೆ ಕರ್ಕೊಂಡ್ ಬರ್ತೀನಿ. ಎಲ್ರು ಹಂಗೆ ಮಾಡೋಣ ಬಿಡಿ, ಮತ್ತೆ ಇಂದಿನ ಕಾಲಕ್ಕೆ ಹೋಗೋಣ. ಎಲ್ಲರ ಮನೆಯ ಮಕ್ಕಳು ಹಳ್ಳಿಗ್ ಬಂದು 4 ದಿವಸ ಇಲ್ಲಿ ಹಾಡಿಕೊಂಡು ಇರ್ಲಿ, ಬದುಕಿನ ರೀತಿ ನೀತಿನ ಅವರು ಕೂಡ ಕಲೀಲಿ. ಈಗ ನೋಡು ಸರಿಯಾಯ್ತು, ನಮಗೂ ಕೂಡ ಒಂದು ಹೊಸ ಉತ್ಸಾಹ ಬಂತು. ಮರ್ತೋದ ಕತೆ, ಹಸೆ, ಹಾಡು ಮತ್ತೆ ನೆನಪು ಮಾಡ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಅವಕಾಶ ನೋಡು. ನಗರದ ಯಾತ್ರಿಕ ಜೀವನದಲ್ಲಿ ಅವರ ಒತ್ತಡ ಕಡಿಮೆ ಮಾಡಿ ಕಳಿಸೋಕೆ ನಮಗೊಂದು ಅವಕಾಶ ಸಿಕ್ತು. ಹಂಗಂತ ಶಿಬಿರಗಳು ಬೇಡ ಅನ್ನೋಕೆ ನಾವ್ಯಾರು? ಅದು ಇರ್ಲಿ, ಆದ್ರೆ ಅದೊಂದೇ ಅಲ್ಲ ಅನ್ನೋದು ಮಕ್ಕಳನ್ನ ಎತ್ತವ್ರಿಗೆ ಗೊತ್ತಾದ್ರೆ ಒಳ್ಳೇದ್ ನೋಡ್ರಪ್ಪ. ನಾವು ಕೂಡ ಮನೆಯಲ್ಲಿ ಇಬ್ಬಿಬ್ರೇ ಇದ್ದು ತಲೆ ಕೆಟ್ಟೋಗಿತಿ. ನಮ್ ಬದುಕು ಕೂಡ ಒಂಥರ ಯಾಂತ್ರಿಕವಾಗಿ ಆಗಿತ್ತು. ಮಕ್ಕಳಲ್ಲಿ ಮಕ್ಕಳಾಗೋಕೆ ನಮಗೂ ಇದೊಂದು ಸಮಯ ಶಿವಣ್ಣ. ಹಳ್ಳಿ ಅಂದ್ರೆ ಏನು ಅಂತ ಅವಕ್ಕೂ ಅರ್ಥ ಆಗ್ಲಿ. ಇದರಿಂದ ಕಳ್ಳು ಬಳ್ಳಿ ಸಂಬಂಧ ಉಳಿದ್ ಬೆಳೆಯೋಕೆ ಸಾಧ್ಯ ಆಗತ್ತೆ. ನಗರಗಳು ಮೆದುಳಾದ್ರೆ ಹಳ್ಳಿಗಳು ಹೃದಯ ಕಣವ. ಬೇಸಿಗೆ ಶಿಬಿರಕ್ಕೆ ಸೇರ್ಸೋದ್ರಲ್ಲೂ ಒಂದು ದೊಡ್ಡ ಸ್ಥಿಕೆ ಮಾಡೋರು ಇರ್ತಾರೆ. ನಾನು ಅಲ್ಲಿ ಸೇರ್ಸಿದೆ, ನಾನು ಇಲ್ಲಿ ಸೇರಿಸಿದೆ ಅಂತ ಹೆಮ್ಮೆ ಪಡ್ತಾರೆ. ಹ್ಞೂ, ಮತ್ತೆ ಹೆಚ್ಚು ಹಣ ಕೊಟ್ಟು ಸೇರಿಸಿದೆ ಅಂತ ಹೇಳ್ಕೊಳೋರು ಉಂಟು. ಅದನ್ ಕಲಿ ಇದನ್ ಕಲಿ ಅಂತ ಮಕ್ಳ ಮೇಲೆ ಇನ್ನಿಲ್ಲದ ಒತ್ತಡ ಹಾಕೋ ತಂದೆ ತಾಯಿನೂ ಇದ್ದಾರೆ ಕಣವ. ತಾನಾಗೆ ನಿಧಾನವಾಗಿ ಸಹಜವಾಗಿ ವಿಕಾಸಗೊಳ್ಳಬೇಕಾದ ಮನಸ್ನ ಬಲವಂತವಾಗಿ ಅರಳಿಸೋಕೆ ಹೋದ್ರೆ ಒಳ್ಳೇದಲ್ಲ ಅದು. ಹೀಗಾಗಿ ಮಕ್ಕಳು ಮಂಕ ಕುತ್ಕೊಳ್ಳೋದು ಇಲ್ಲ, ಮತ್ತೆ ಮಾತ್ ಕೇಳ್ದೇ ಇರೋದು, ಹಿಂಗೆಲ್ಲ ಮಾಡ್ತವೆ. ಅದಕ್ಕೆ ಅಲ್ವಾ ಹೇಳೋದು ಮನುಷ್ಯ ಸಂಘಜೀವಿ ಅಂತ. ಹಿಂದೆಲ್ಲ ಕೂಡ್ ಕುಟುಂಬದಲ್ಲಿ ಮಕ್ಕಳು ಮರಿ ಹಿರಿಯರನ್ನ ನೋಡಿ ಬದುಕು ಕಲಿತಿದ್ರು. ಈಗ ನೋಡಕ್ಕೇನೈತಿ, ಇರೋದೊಂದೇ ಮೊಬೈಲು, ಒಂದ್ ಲ್ಯಾಪ್ಟಾಪ್, ಅದ್ರಲ್ಲಿ ಏನ್ ಕಲಿತೀಯಾ? ಅದೇನೋ ರೀಲ್ಸ್ ಅಂತೆ, ಅದೇನೋ ಡ್ಯಾನ್ಸ್ ಅಂತೆ. ವಿಜ್ಞಾನ ತಂತ್ರಜ್ಞಾನ ಬೆಳೆದಂಗೆ ಇಂಥ ಸಾಮಾಜಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇವೆ. ಬೆಳವಣಿಗೆ ಅನ್ನೋದು ನಮ್ಮ ಅನುಕೂಲ, ಉಪಯೋಗಕ್ಕಾಗಿ ಇರಬೇಕೆ ಹೊರತು ನಮಗೆ ಸಮಸ್ಯೆ ಉಂಟು ಮಾಡಕ್ಕೆ ಇರಬಾರ್ದು ಅಂತೀನಿ. ನಮ್ಮ ಕೈಲಿ ಬೆಂಕಿ ಪಟ್ಟಣ ಐತಿ, ಅದನ್ನ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಬೆಂಕಿನಾರ ಹಚ್ಚು, ದೀಪನಾರ ಬೆಳಗು, ಆಯ್ಕೆ ನಿಂದೆ ಅಲ್ವಾ. ಚಿನ್ನದಂತ ಮಾತೇಳ್ದೆ ಶಿವಣ್ಣ, ಚಿನ್ನದ ಸೂಜಿಯಿಂದ ಕಣ್ಣಿ ಚುಚ್ಕೊಳಕಾಗುತ್ತಾ? ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸ್ಕೋಬೇಕು. ಶಿಕ್ಷಣ ಬದುಕನ್ನ ಹಸನು ಮಾಡಬೇಕು. ಇವತ್ತಂತೂ ಎಲ್ಲರಿಗೂ ಇದು ಕಡ್ಡಾಯವಾಗಿ ಬೇಕೇ ಬೇಕು. ಅದಕ್ಕಾಗಿ ಸರ್ಕಾರಗಳು ಎಲ್ಲ ರೀತಿಯ ಅನುಕೂಲಗಳನ್ನು ಸಹ ಕಲ್ಪಿಸಿ ಕೊಡ್ತಾ ಬರ್ತಾ ಇದಾರೆ. ನಮ್ ಕಾಲ್ದಂಗೆ ಏನೋ ಒಂದ್ ಓದಿದ್ರಾಯ್ತು, ಏನೋ ಒಂದ್ ಬರೆದ್ರಾಯ್ತು ಅನ್ನಂಗಿಲ್ಲ. ಜಗತ್ತು ಪೈಪೋಟಿಗೆ ಬಿದ್ದಂತೆ ಅಭಿವೃದ್ಧಿ ಸಾಧಿಸ್ತಾ ಇದೆ. ಈ ಓಟದಲ್ಲಿ ನಾವು ಕೂಡ ಹಿಂದೆ ಬೀಳ್ಬಾರ್ದು. ಆದ್ರೆ ಎಲ್ಲ ರೀತಿಯ ಜ್ಞಾನ ನಮಗೆ ಅತ್ಯಗತ್ಯವಾಗಿದೆ. ಹಂಗಂತ ಬದುಕನ್ ಕೂಡ ಸರಿಯಾಗಿ ನಡೆಸೋದನ್ನ ನಮ್ ಮಕ್ಳಿಗೆ ಕಲಿಸ್ಬೇಕು. ಇಲ್ಲಾಂದ್ರೆ ಅಭಿವೃದ್ಧಿ ಅನ್ನೋದು ಕೇವಲ ಭೌತಿಕವಾಗಿ ಬಿಡುತ್ತೆ. ಅಭಿವೃದ್ಧಿ ಹೊಂದಿದ ಸಮಾಜ ಅಂದ್ರೆ ಆ ಸಮಾಜದ ಮಾನಸಿಕ, ದೈಹಿಕ, ನೈತಿಕ ಹೀಗೆ ಎಲ್ಲಾ ರೀತಿಯ ಆರೋಗ್ಯಗಳು ಸ್ವಸ್ಥವಾಗಿರ್ಬೇಕು. ಅದಕ್ಕಾಗಿ ಮಕ್ಕಳಿಗೆ ಹಿರಿಯರ ಸಹವಾಸ, ಮಾರ್ಗದರ್ಶನ ಹೊಂದ್ಕೊಂಡು ಬದುಕುವ ಕಲೆ, ಮತ್ತೊಬ್ಬರಿಗೆ ಗೌರವಿಸುವುದು, ಹಿಂಗೆ ನಮ್ಮ ಎಲ್ಲಾ ಉದ್ದಾಂತ ಮೌಲ್ಯಗಳನ್ನು ಕಲಿಸೋದು ಇಡೀ ಸಮಾಜದ ಅತ್ಯಂತ ಮುಖ್ಯವಾದ ಜವಾಬ್ದಾರಿ ಆಗ್ಬೇಕು. ಈ ಸಾರಿ ನಾವು ನಮ್ಮ ಮೊಮ್ಮಕ್ಕಳಿಗೆ ಈ ವಿಷಯದಲ್ಲಿ ಏನ್ ಕಲಿಸ್ಬೇಕು ಅನ್ನೋದು ಅದನ್ನ ನೋಡ್ಕೊಂಡು ಅವರ ಆಧಾರದಲ್ಲಿ ನಮ್ಮ ಹಳ್ಳಿಯಲ್ಲಿ ಇದನ್ನ ಇನ್ನು ಹೆಚ್ಚಾಗಿ ಎಲ್ಲರ ಪ್ರಯತ್ನ ಪಡುವಂತೆ ಮಾಡೋಣ. ಆಗುತ್ತೆ ಹೇಳವ, ಒಂದೊಳ್ಳೆ ಕೆಲ್ಸಕ್ಕೆ ಬೆಂಬಲ ಸಿಕ್ಕೇ ಸಿಕ್ಕುತ್ತೆ. ಇದು ಯಶಸ್ವಿ ಆದ್ರೆ ಇಡೀ ನಮ್ಮ ಹಳ್ಳಿಗೆ ಒಂದು ಕೀರ್ತಿ ಅಲ್ವಾ? ಏನೋ ಒಟ್ಟಿನಲ್ಲಿ ನಮ್ ಬದುಕು ಚೆನ್ನಾಗಾದ್ರೆ ಅದಕ್ಕಿಂತ ಇನ್ನೇನು ಬೇಕು, ಏನಂತೀರಾ? ಅಷ್ಟಲ್ದೆ ಏನ್ ಶಿವಣ್ಣ, ದೊಡ್ಡವರು ಹೇಳಿದ ಒಂದು ಮುತ್ತಿನಂತ ಮಾತು ಹೇಳ್ತೀನಿ. ಮಕ್ಳು ಸ್ಕೂಲು ಮನೇಲೇ ಅಲ್ವೇ? ಹೌದು ಹೌದು, ಮನೇಲೇ. ಇದುವರೆಗೂ ಅಜ್ಜ ಅಜ್ಜಿ ಮನೆಯಲ್ಲಿ ಬೇಸಿಗೆ ಶಿಬಿರ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಸ್ನೇಹಿತರೆ, ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಅಜ್ಜ ಅಜ್ಜಿ ಮನೆಯಲ್ಲಿ ಬೇಸಿಗೆ ಶಿಬಿರ ಈ ಕುರಿತು ಭಾಗವಹಿಸಿದಂಥವರು ಎಂ ಶೋಭಾ, ಪಿಎಸ್ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಕರೆ ಮಾಡಿ. ಸ್ನೇಹಿತರ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನಪದ ಗೀತೆ. ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತೆನಗೆ. ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತೆನಗೆ. ನಿಂತು ನೋಡಿ ಹೋಗದಂಗ ಆಯಿತೆನಗೆ. ಸಂತಿಗೋಗಿ ಸಣ್ಣಾಗಿ ಬಂದು ತಿಂತ ಕಾವ ಕದ್ದು ತಂದು ಹಂತಿಲಿದ್ದವರೆಲ್ಲ ಕಂಡರೆ ಮೆಂತೆದವನ ಹೊಲ ಹೊಕ್ಕೆ. ಸಂತಿಗೋಗಿ ಸಣ್ಣಾಗಿ ಬಂದು ತಿಂತ ಕಾವ ಕದ್ದು ತಂದು ಹಂತಿಲಿದ್ದವರೆಲ್ಲ ಕಂಡರೆ ಮೆಂತೆದವನ ಹೊಲ ಹೊಕ್ಕೆ. ಕಾಂತೆ ಕಬ್ಬಿನವ ನದಿ ಬಂದು, ಕಾಂತೆ ಕಬ್ಬಿನವ ನದಿ ಬಂದು ಕುಂತೆಲ್ಲ ಸೀಗಿ ಉಣ್ಣಿವಿ. ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತೆನಗೆ. ನಿಂತು ನೋಡಿ ಹೋಗದಂಗ ಆಯಿತೆನಗೆ. ದಿನದಲ್ಲಿನ್ನೂ ಸಣ್ಣಾತಿ ಘನ ಹಿರಿಯರಿಗೆ ಕಣ್ಣಾತಿ ಎಣಕೀಗಷ್ಟಾದರ ಮಾಡಿ ಹಣದಿ ಹುಲ್ಲೋಡು ಅಡಗಿ ನೋಡಿ. ದಿನದಲ್ಲಿನ್ನೂ ಸಣ್ಣಾತಿ ಘನ ಹಿರಿಯರಿಗೆ ಕಣ್ಣಾತಿ ಎಣಕೀಗಷ್ಟಾದರ ಮಾಡಿ ಹಣದಿ ಹುಲ್ಲೋಡು ಅಡಗಿ ನೋಡಿ. ಬನದಿ ಕಣ್ಣದೀಗ ಗಣ್ಣನ ಕುಡಿ, ಕಣದೀಗ ಗಣ್ಣನ ಕುಡಿ, ಕಣಜ ತುಂಬ ಹೊನ್ನ ಗಳಿಸಿ ಅಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತನಗೆ, ನಿಂತು ನೋಡಿ ಹೋಗದಂಗ ಆಯಿತನಗೆ. ಕಬ್ಬಿನಂತೆ ಸೆಟೆದು ಹೆಸರ ಬಳ್ಳಿಗೆ ಉರುಳಿ ಬಿದ್ದು ಕಸದ ಬುಟ್ಟಿ ಹೊತ್ತುಕೊಂಡು ಬಸಿರು ಬಯಕೆ ತೋರಲಾಗಿ, ಹಸಿ ಕಬ್ಬಿನಂತೆ ಸೆಟೆದು ಹೆಸರ ಬಳ್ಳಿಗೆ ಉರುಳಿ ಬಿದ್ದು ಕಸದ ಬುಟ್ಟಿ ಹೊತ್ತುಕೊಂಡು ಬಸಿರು ಬಯಕೆ ತೋರಲಾಗಿ, ಶಿಶುನಾಳೇಶನ ಸೇವಕಗೆ, ಶಿಶುನಾಳೇಶನ ಸೇವಕಗೆ, ಒಸಗಿತಲ್ಲೆ ಕರ್ಮ ಕಣ್ಣಿಗೆ ಎಂತ ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತನಗೆ, ಎಂತ ಬೇಗನೆ ಪ್ರಾಯ ಬಂತೆ ನಿನಗೆ, ನಿಂತು ನೋಡಿ ಹೋಗದಂಗ ಆಯಿತನಗೆ, ನಿಂತು ನೋಡಿ ಹೋಗದಂಗ ಆಯಿತನಗೆ. ಮೂಡಲ್ ಕುಂಡಲ್ ಕೆರೆ ನೋಡೋ ಮೂಡಿ ಬರ್ತಾನೆ ಚಂದಿರಾಮ ವಡ್ದಾವೆ ಬಾಳೆ ಮೀನು ಹಾಕೋ ಕೊಂದಾರಿ ಗೋಲು ನೋಕೋ ಕೊಂದೂರು ಗೋಲು ಬೊಬ್ಬೆ ವಡ್ದಾವೆ ಬಾಳೆ ಮೀನು ಬೊಬ್ಬೆನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಮೂಡಲ್ ಕೊಂಗಲ್ ಕೆರೆ ನೋಡೋ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ನೋಡೋಗೆ ಎಂತ ಕುಂಡಲ್ ಕೆರೆ ಸಂತೆ ಅದಿಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ ಅದಿಲಿ ಕಲ್ಲು ಕಟ್ಟೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ ಪಾರಾದ ಪದವ ಕಲಿಸಯ್ಯ ಮಾರಿಯ ಮಗನೇ ಬೆನವಣ್ಣ ಹತ್ತಾಳಿಗೆ ಪಾರಾದ ಪದವ ಕಲಿಸಯ್ಯ ಓ ಮೋದಾಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.